ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆ, ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಕುರಿತಂಥ ಒಂದು ಯೋಜನೆ, ಅದರಲ್ಲಿ ಕೇಂದ್ರ ಸರ್ಕಾರ 1000 FPO ಅಂತ ಅಂದರೆ 1000 ರೈತ ಉತ್ಪಾದಕ ಸಂಸ್ಥೆಗಳ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ. ಹಾಗೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಅಮೃತ FPO ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡುವಂಥ ದಿಕ್ಕಿನಲ್ಲಿ ಕೂಡ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ನ್ಯೂ ಜನರೇಷನ್ ವಾಟರ್ ಶೆಡ್ ಪ್ರಾಜೆಕ್ಟ್ ಅಂತೇಳಿ, ಅಂದರೆ ಹೊಸ ಪೀಳಿಗೆಯ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತೇಳಿ, ನ್ಯೂ ಜನರೇಷನ್ ವಾಟರ್ ಶೆಡ್ ಪ್ರಾಜೆಕ್ಟ್ ಅಂತ, ಈ ಒಂದು 3 ಕಾರ್ಯಕ್ರಮಗಳು ಹೊಸದಾಗಿ ನಮ್ಮ ಜಿಲ್ಲೆಗೆ ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾನು ಒಂದೊಂದಾಗಿ ಇವತ್ತು ಚರ್ಚೆ ಮಾಡೋದಕ್ಕೆ ರೈತ ಉತ್ಪಾದಕ ಸಂಸ್ಥೆ ಅನ್ನುವಂಥದ್ದು ನಬಾರ್ಡ್ನ ಮೂಲಕವೂ ಕೂಡ ಅನುಷ್ಠಾನ ಆಗ್ತಾ ಇದೆ, ಕೇಂದ್ರ ಸರ್ಕಾರದ ಮೂಲಕವೂ ಕೂಡ ಅನುಷ್ಠಾನ ಆಗುವುದಕ್ಕೆ ಇದೆ, ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ಹೇಳಿ, ಇದರ ಒಂದು ವಿಶೇಷತೆಗಳು ಏನೇನು? ಮುಖ್ಯವಾಗಿ ರೈತ ಉತ್ಪಾದಕ ಸಂಸ್ಥೆ ತಾವು ಹೇಳಿದಾಗೆ ಕೃಷಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ, ತೋಟಗಾರಿಕೆ ಇಲಾಖೆಯನ್ನು ಕೂಡ ಅನುಷ್ಠಾನ ಮಾಡ್ತಾ ಇದೆ, ಹಾಗೆ ನಬಾರ್ಡ್ ಸಂಸ್ಥೆಯನ್ನು ಕೂಡ ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದೆ. ಪ್ರಮುಖವಾಗಿ ಇತ್ತೀಚೆಗೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಮೂಲಕ ನಾವು ಅಮೃತ FPO ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೃಷಿ ಇಲಾಖೆಗೆ ಬಂದು ಅದರ ಮೂಲಕ ಅನುಷ್ಠಾನ ಮಾಡ್ತಕ್ಕಂಥ ಯೋಜನೆ 1000 FPO ಅಂತೇಳಿ, ಅಂದರೆ 1000 ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಕಾರ್ಯಕ್ರಮ ಅಂತೇಳಿ. ಯಾವುದೇ ಸಂಸ್ಥೆ ಅಥವಾ ಯಾವುದೇ ಇಲಾಖೆಗಳ ಮುಖಾಂತರ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ರು ಕೂಡ ಅದರ ಮೂಲ ಉದ್ದೇಶ ಎಲ್ಲವೂ ಒಂದೇ ಇದೆ. ಪ್ರಮುಖವಾಗಿ ಅದರ ಸ್ವರೂಪ ಹೇಗಿರುತ್ತಪ್ಪ ಅಂತಂದರೆ, ರೈತರನ್ನು ಸಂಘಟಿಸೋದು ಮತ್ತು ರೈತರ ಆಸಕ್ತ ಗುಂಪುಗಳನ್ನು ರಚನೆ ಮಾಡ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ರೈತ ಆಸಕ್ತ ಗುಂಪುಗಳನ್ನು ಒಗ್ಗೂಡಿಸಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡಿ ಅದರ ಮೂಲಕ ಎಲ್ಲ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥದ್ದು, ಅವರ ಆದಾಯದ ಮೂಲವನ್ನು ಹೆಚ್ಚಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ಇಲ್ಲಿ ಪ್ರಮುಖವಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚಿಸಿ ಉತ್ಪಾದನಾ ಆಧಾರಿತ ಮಾರುಕಟ್ಟೆ ಯೋಜನೆಯನ್ನು ತಯಾರಿಸ್ತಕ್ಕಂಥದ್ದು ಇದರಲ್ಲಿ ಬಹಳ ಪ್ರಮುಖವಾದಂಥ ಆಕರ್ಷಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ 1 FPO ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ 750 to 1000 ರೈತರ ಒಂದು ಗುಂಪು ಅಂತ ಹೇಳ್ಬೋದು, ಅಂದರೆ ಒಂದು ಸಂಘಟನೆ. ಈ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಸಬಲೀಕರಣಗೊಳಿಸೋದಕ್ಕೆ ಮತ್ತು ಸ್ಥಳೀಯವಾಗಿ ಕೃಷಿ ಪರಿಕರಗಳನ್ನು ಲಭ್ಯವಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಸಾಧ್ಯ ಆಗ್ತದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೌಲ್ಯವರ್ಧನೆ, ಉತ್ಪನ್ನಗಳ ತಯಾರಿಕೆಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರ ಆದಾಯವನ್ನು ಹೆಚ್ಚಿಸೋದಕ್ಕೆ ಇದರಲ್ಲಿ ಅವಕಾಶ ಸಿಗ್ತದೆ. ಕೊಯ್ಲೋತ್ತರ ಸಂಸ್ಕರಣೆ, ಆಮೇಲೆ ಶ್ರೇಣೀಕೃತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅವರ ನಷ್ಟವನ್ನು ಕಡಿತಗೊಳಿಸ್ತಕ್ಕಂಥದ್ದು, ರೈತ ಉತ್ಪಾದನೆಯಲ್ಲಿ ವೃದ್ಧಿಸಿ ಆದಾಯ ಹೆಚ್ಚುವ ಮೂಲಕ ಅವರ ಆರ್ಥಿಕ ಸಬಲತೆಯನ್ನು ಮಾಡುವಂಥದ್ದು ಈ ಒಂದು ಯೋಜನೆ ಪ್ರಮುಖ ಉದ್ದೇಶ. ಇದರಲ್ಲಿ ಹೆಚ್ಚು ಅಂತಂದರೆ 1000 ರೈತರನ್ನು 1 FPO ಮುಖಾಂತರ ಸಂಘಟನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇದರಲ್ಲಿ ಹೇಗೆ ಇದರ ಸ್ವರೂಪ ಹೇಗಿರುತ್ತಪ್ಪ ಅಂತಂದರೆ, ಸರಿಸುಮಾರು 1 FPO ಒಂದು ಘಟಕ, ಒಂದು ಹೋಬಳಿ ಇರ್ಬೋದು ಅಥವಾ 10-15 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದಂತೆ, ಕೆಲವು ಸಂದರ್ಭದಲ್ಲಿ ತಾಲೂಕನ್ನು ಕೂಡ ಒಂದು ಘಟಕವನ್ನಾಗಿ ಪರಿಗಣಿಸ್ತವೆ. ಈ ಒಂದು ಘಟಕದ ಒಳಗಡೆ ಆಯ್ದ ರೈತರನ್ನು ಸಂಘಟಿಸಿ ಗುಂಪುಗಳನ್ನು ರಚನೆ ಮಾಡ್ತೀವಿ. 15-20 ರೈತರ ಆಸಕ್ತ ಗುಂಪು, ರೈತ ಉತ್ಪಾದಕ ಗುಂಪು, FIGs ಅಂತ ಹೇಳ್ತೀವಿ, ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಅಥವಾ ಕಮಾಡಿಟಿ ಇಂಟ್ರೆಸ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಅದನ್ನು ಮಾಡಿ ಆ ಒಟ್ಟು ಒಂದು ಗುಂಪಿನಲ್ಲಿ 15-20 ಜನ ಇತ್ತು ಅಂತಂದರೆ ಕನಿಷ್ಠ ಪಕ್ಷ 15-20 FIGs ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪನ್ನು ರಚಿಸಿ ಅದನ್ನು 1 FPO ಅಂತ ಮಾಡ್ತೀವಿ. ಅಂದರೆ ಕನಿಷ್ಠ ಪಕ್ಷ 300-400 ರೈತರನ್ನ ಒಳಗೊಂಡಂತೆ ಒಂದು ಸಂಘಟನೆ ಫಸ್ಟ್ ಪ್ರಾರಂಭದಲ್ಲಿ ರೆಡಿ ಆಗ್ತದೆ. ಅದನ್ನು ಕಂಪನಿ ಆ್ಯಕ್ಟಲ್ಲಿ, ಕೋಆಪರೇಟಿವ್ ಕಂಪನಿ ಆ್ಯಕ್ಟ್ ಮುಖಾಂತರ ರಿಜಿಸ್ಟ್ರೇಷನ್ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದರೆ, ಪ್ರಾರಂಭದಲ್ಲಿ 1000-2000 ಷೇರು ಮೊತ್ತವನ್ನು ರೈತರು ಪಾವತಿ ಮಾಡಬೇಕಾಗ್ತದೆ. ಇದನ್ನು ಸಂಘಟನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಆಯ್ದ ಏಜೆನ್ಸೀಸ್ ಅಂದರೆ ಕಮಾಡಿಟಿ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, CBBO ಕಮ್ಯುನಿಟಿ ಬೇಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತೇಳಿ ರಾಜ್ಯ ಸರ್ಕಾರ ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತದೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ನಿಟ್ಟೆ ಸಂಸ್ಥೆಗೆ ಕೇಂದ್ರ ಸರ್ಕಾರದಿಂದ ಆಯ್ಕೆಯಾದಂಥ FPOs ಸ್ಯಾಂಕ್ಷನ್ ಆದಂಥ FPOsನ ಅನುಷ್ಠಾನ ಮಾಡೋದಕ್ಕೆ ನಿಟ್ಟೆ ನಮ್ಮ ಅಟಲ್ಜಿ ಸೆಂಟರ್ ಇರ್ತಾ ಇದೆ, ಅಲ್ಲಿ ಅವರ ಮೂಲಕ ನಿಟ್ಟೆ ಸಂಸ್ಥೆ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 4 FPOಗಳ ರಚನೆಗೆ ಕಾರ್ಯಕ್ರಮ ಬಂತು ಪ್ರಾರಂಭದಲ್ಲಿ. ತದನಂತರ 7 FPOಗಳು ಅಮೃತ FPO ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಯೋಜನೆ ಮೂಲಕ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿತು. ಒಟ್ಟಾರೆ 2 11 FPOಗಳು ಈ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ 4 ಪ್ರಥಮ ಬಾರಿಗೆ ಆಯ್ಕೆಯಾದಂಥ 4 FPOಗಳಲ್ಲಿ ಉಡುಪಿ ತಾಲೂಕಿಗೆ 1, ಕಾಪು ತಾಲೂಕಿಗೆ 1, ಕುಂದಾಪುರಕ್ಕೆ 1, ಕಾರ್ಕಳಕ್ಕೆ 1, ಈ ರೀತಿ 4 FPOಗಳು ಬಂತು. ಅದರಲ್ಲಿ ಉಡುಪಿ ತಾಲೂಕಿಗೆ ತಂಗು ಮತ್ತು ಇತರೆ ತೋಟಗಾರಿಕೆ ಬೆಳೆಗಳ ಉತ್ಪನ್ನವನ್ನು ಆಧರಿಸಿ FPOವನ್ನು ರಚನೆ ಮಾಡಿದ್ದಾರೆ. ಹಾಗೆ ಕಾಪು ತಾಲೂಕಿನಲ್ಲಿ ಕಾಪು ಮಲ್ಲಿಗೆ, ನಮಗೆಲ್ಲ ಗೊತ್ತಿದೆ ಕಾಪು ಮಲ್ಲಿಗೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಒಂದು ಜಿಯೋ ಇಂಡಿಕೇಟಿವ್ ಪ್ಲಾಂಟ್, ಅದನ್ನು ಗುರುತಿಸ್ಕೊಂಡು ಮಲ್ಲಿಗೆ ಆಧಾರಿತ ಕೃಷಿಯನ್ನು ಬೆಂಬಲಿಸೋದಕ್ಕೆ ಒಂದು ಎಫ್ ಪಿ ಒ ರಚನೆ ಆಗಿದೆ. ಅದೇ ರೀತಿ ಕುಂದಾಪುರ ತಾಲೂಕಲ್ಲಿ ಗೇರು ಮತ್ತು ಅದರ ಉತ್ಪನ್ನಗಳು, ಹಾಗೆ ಕಾರ್ಕಳ ತಾಲೂಕು ತೆಂಗು ಮತ್ತು ತೋಟಗಾರಿಕಾ ಬೆಳೆಗಳು, ಹೀಗೆ 4 ಎಫ್ ಪಿ ಒಗಳನ್ನು ನಾವು ಈ ಜಿಲ್ಲೆಯಲ್ಲಿ 1,000 ಎಫ್ ಪಿ ಒ ಕಾರ್ಯಕ್ರಮದಲ್ಲಿ ತಗೊಂಡಿದ್ದೇವೆ. ಅದೇ ರೀತಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂಥ 7 ಎಫ್ ಪಿ ಒಗಳೇನಿದ್ದಾವೆ ಅದರಲ್ಲಿ ಒಟ್ಟು 7 ಎಫ್ ಪಿ ಒಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 1 ಎಫ್ ಪಿ ಒ CBBO ಕೊಟ್ಟಿದ್ದಾರೆ, ಅದು ಸ್ಕ್ವಾಡ್ ಬೇಸ್ ಅಂತೇಳಿ, ಸಿರ್ಸಿಯವರು ಸ್ಕ್ವಾಡ್ ಬೇಸ್ ಸಂಸ್ಥೆ, ಅವರು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾರೆ. ಅದರಲ್ಲಿ ಉಡುಪಿ ತಾಲೂಕಿಗೆ ಭತ್ತದ ಬೆಳೆಗಾರರ ಕೃಷಿಯನ್ನು ಪ್ರೋತ್ಸಾಹ ಮಾಡೋದಿಷ್ಟುಗಳಲ್ಲಿ ಭತ್ತದ ಬೆಳೆಗಾರರ ಗುಂಪನ್ನು ನಾವು ರಚಿಸಿದ್ದೇವೆ. ಅದೇ ರೀತಿ 2 ತೋಟಗಾರಿಕಾ ಬೆಳೆಗಳಿಗೆ ಗುರುತುಕೊಂಡು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾರೆ, ಅದಕ್ಕೂ ಇಕೋವಾ ಸಂಸ್ಥೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದೆ. ಅದೇ ರೀತಿ ಮೀನುಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂಥ ಮೀನುಗಾರರನ್ನೇ ಸಂಘಟಿಸಿ 4 ಎಫ್ ಪಿ ಒಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದ್ದಾವೆ, ಅದು ಸ್ಕ್ವಾಡ್ ಬೇಸ್ ಸಿರ್ಸಿ ಅವರೇ ಮಾಡ್ತಾ ಇದ್ದಾರೆ. ಈ ಮೀನುಗಾರಿಕಾ ಗುಂಪುಗಳು 4 ಏನಿದ್ದಾವೆ ಅದನ್ನು ಉಡುಪಿ, ಬ್ರಹ್ಮಾವರ, ಕುಂದಾಪುರ ಈ 3 ತಾಲೂಕಿನಲ್ಲಿ ಒಟ್ಟು 4 ಎಫ್ ಪಿ ಒಗಳು ರಚನೆಯಾಗಿದೆ. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ಮತ್ತು ಹೆಬ್ರಿಗೆ ಸಂಬಂಧಪಟ್ಟಂತೆ 1 ಎಫ್ ಪಿ ಒ ಈಗಾಗಲೇ ಕಾರ್ಯಕ್ರಮ ಅನುಷ್ಠಾನದ ಹಂತದಲ್ಲಿ ಇದ್ದಾವೆ. ಇವಿಷ್ಟೂ ಕೂಡ ಒಟ್ಟು 4 ಅಮೃತ ಉತ್ಪಾದಕ ಸಂಸ್ಥೆ ರಚನೆ ಮತ್ತು 4 1,000 ಕಾರ್ಯಕ್ರಮ ಎಫ್ ಪಿ ಒ ಕಾರ್ಯಕ್ರಮ ಇದೆಯಲ್ಲ ಅದರ ಅಡಿಯಲ್ಲಿ ಒಟ್ಟು 7+4 11 ಎಫ್ ಪಿ ಒಗಳು ಈಗಾಗಲೇ ನೋಂದಾವಣಿ ಕಾರ್ಯಕ್ರಮ ಪ್ರಕ್ರಿಯೆ ಮುಗಿದಿದೆ. ಈಗ ಮುಂದಿನ ಹಂತ ಏನಪ್ಪ ಅಂತಂದರೆ ಆ ಸಂಸ್ಥೆಗಳು ಬಿಸ್ನೆಸ್ ಆಕ್ಟಿವಿಟಿಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಈಗಾಗಲೇ ಅಷ್ಟೂ ಸಂಸ್ಥೆಯಿಂದ ಷೇರು ಮೊತ್ತ ಸಂಗ್ರಹಣೆ ಆಗಿದೆ. ಷೇರು ಮೊತ್ತ ಸಂಗ್ರಹಣೆ ಆದ ನಂತರ ಮುಂದಿನ ಭಾಗ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರದಿಂದ ಈಕ್ವಿಟಿ ಷೇರ್ ಅಂತ ಹೇಳ್ತೀವಿ, ಸರಿಸುಮನಾಗಿ ಎಷ್ಟು ಷೇರ್ ಅಮೌಂಟ್ ಕಲೆಕ್ಟ್ ಆಗಿರುತ್ತೆ 1 ಎಫ್ ಪಿ ಒಯಿಂದ, ಅದನ್ನು ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟು ಅಷ್ಟೇ ಮೊತ್ತದ ಅನುದಾನವನ್ನು ರಾಜ್ಯ ಸರ್ಕಾರ ಈ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿಕೊಡ್ತದೆ. ಬಂದಂತೆ ಈಗ ಉದಾಹರಣೆಗೆ ಹೇಳೋದಾದರೆ ಈಗ ಉಡುಪಿ ಮಲ್ಲಿಗೆ ಸಂಸ್ಥೆ ಕಾಪುದು ಈಗ ನಾವು ಈಕ್ವಿಟಿ ಷೇರ್ಗೆ ಡಿಮ್ಯಾಂಡನ್ನು ಕಳಿಸ್ಕೊಡ್ತಿದ್ದೀವಿ. ಅದರಲ್ಲಿ ಒಟ್ಟು 15 ಲಕ್ಷದವರೆಗೂ ಕೂಡ ಈ ಫಾರ್ಮರ್ ಷೇರ್ ಕಲೆಕ್ಟ್ ಆಗಿದೆ. 15 ಲಕ್ಷ ರೂಪಾಯಿ ಷೇರ್ ಅಮೌಂಟ್, ಷೇರು ಬಂಡವಾಳ ರೈತರ ಪಾಲು. ಅದೇ ರೀತಿ ಅಷ್ಟೇ ಮೊತ್ತದ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ಈ ಸಂಸ್ಥೆಗೆ ಕೊಡ್ತಾರೆ. ಒಟ್ಟು 2 ಸೇರಿ 30 ಲಕ್ಷ ಆಯಿತು ಅಂದ್ಕೊಳ್ಳಿ. ಆದರೆ ಆ 30 ಲಕ್ಷವನ್ನು ಆಧಾರವಾಗಿಟ್ಕೊಂಡು ಅವರು ಬ್ಯಾಂಕ್ ಮುಖಾಂತರನೂ ಕೂಡ ಲೋನ್ ರೈಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಥವಾ ಇತರೆ ಅಂಗಸಂಸ್ಥೆಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇತರ ಯೋಜನೆಗಳ ಜೊತೆಲೂ ಕೂಡ ಕೈ ಜೋಡಿಸಿ ಸಹಾಯಧನ ಅಂತ ಸಬ್ಸಿಡಿನಲ್ಲೂ ಕೂಡ ಕೆಲವೊಂದು ಕಾಂಪೊನೆಂಟನ್ನು ತಗೊಂಡು ಈ ಬಿಸ್ನೆಸ್ ಆಕ್ಟಿವಿಟಿನ ಪ್ರಾರಂಭ ಮಾಡಬೇಕಾಗುತ್ತೆ. ಬಿಸ್ನೆಸ್ ಆಕ್ಟಿವಿಟಿ ಅಂತಂದರೆ ಪ್ರಾರಂಭದಲ್ಲಿ ಪ್ರೊಡಕ್ಷನಿಂದ ಹಿಡಿದು ಪ್ರೊಸೆಸಿಂಗ್ವರೆಗೂ ಕೂಡ ಅಂತಿಮ ಅಂತ ಘಟ್ಟದವರೆಗೂ ಕೂಡ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಅವಕಾಶಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಎಫ್ ಪಿ ಒಗಳು ಈಗಾಗಲೇ ರಚನೆ ಆಗಿರ್ತಕ್ಕಂಥವು ಏನು ಮಾಡಬಹುದು ಅಂತ ಹೇಳಿ, ಈಗ ನಾನು ಬಿಸ್ನೆಸ್ ಆಕ್ಟಿವಿಟಿ ಮಾಡಬೇಕು ಅಂತಂದರೆ ಬಿಸ್ನೆಸ್ ಆಕ್ಟಿವಿಟಿನ ಈ CBBOಸು ಆ್ಯಕ್ಚುಲಿ ಅವರಿಗೆ ಸಹಾಯ ಮಾಡಿ ಬಿಸ್ನೆಸ್ ಪ್ಲ್ಯಾನನ್ನು ಮಾಡಿಕೊಡ್ತಾರೆ. ಬಿಸ್ನೆಸ್ ಪ್ಲ್ಯಾನ್ ಮಾಡಿಕೊಟ್ಟ ನಂತರ ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ನಾವು ಇಲಾಖೆ ಮುಖಾಂತರ ಕಳಿಸ್ಕೊಡ್ತೇವೆ. ಅದ್ರ ಜೊತೆ ಏನೆಲ್ಲ ಮಾಡಬಹುದು, ಅವಕಾಶಗಳೇನು ಅನ್ನೋದನ್ನು ಕೂಡ ನಾವು ತರಬೇತಿ ಮೂಲಕ ಅವರಿಗೆ ಈಗಾಗಲೇ ಮನದಟ್ಟು ಮಾಡಿಕೊಡ್ತಿದ್ದೇವೆ. ವಿಶೇಷವಾಗಿ ಈಗ ಉದಾಹರಣೆ ಹೇಳೋದಾದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಾದರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಇದೆ, ತಮಗೆಲ್ಲ ಗೊತ್ತಿದೆ ಪ್ರತಿ ಹೋಬಳಿ ಕೇಂದ್ರದಲ್ಲಿ ಒಂದು ಬಾಡಿಗೆ ಆಧಾರಕ್ಕೆ ಸೇವಾ ಕೇಂದ್ರ ಇದೆ. ಅದು ಹೆಚ್ಚು ಜನಕ್ಕೆ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಇರ್ತಕ್ಕಂಥ ಲಿಮಿಟೆಡ್ ನಂಬರ್ಸ್ ಆಫ್ ಯಂತ್ರಗಳನ್ನ ಇಟ್ಕೊಂಡು ಅವರು ಹೆಚ್ಚು ಹೆಚ್ಚು ಜನಕ್ಕೆ ಸಹಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇಡಿಕೆ ಜಾಸ್ತಿ ಇದೆ, ಯಂತ್ರಗಳ ಲಭ್ಯತೆ ನಮ್ಮಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ನಾವು ಈ ಬಾಡಿಗೆ ಆಧಾರಿತ ಸೇವಾ ಕೇಂದ್ರವನ್ನು ಗ್ರಾಮ ಮಟ್ಟದ ಬಾಡಿಗೆ ಸೇವಾ ಕೇಂದ್ರ ಅಂತೇಳಿ ಒಂದು ಹೊಸ ಯೋಜನೆಯನ್ನು ನಾವು ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 80% ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಇದು ಸಣ್ಣ ಮಟ್ಟದ ಬಾಡಿಗೆ ಕೇಂದ್ರ ಆಗಿರ್ತದೆ, ಅದರಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 1 ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನಾವು ಹೇಳ್ಕೊಡ್ತೀವಿ ಅವರಿಗೆ. 10 ಲಕ್ಷದಿಂದ ಮೇಲೆ ಎಷ್ಟು ಬೇಕಾದ್ರು ಮಾಡ್ಬೋದು, ಅವರ ಸಾಮರ್ಥ್ಯ ಈಗ ಷೇರ್ ಅಮೌಂಟ್ ಜಾಸ್ತಿ ಇದೆ, ನಾವು ಇನ್ನೂ ಹೆಚ್ಚು ಯಂತ್ರಗಳನ್ನ ಹಾಕ್ಕೊಳ್ತೀವಿ ಅಂತ ಹಾಕ್ಕೊಳ್ಬೋದು. ಆದರೆ ಕನಿಷ್ಠ ಪಕ್ಷ 10 ಲಕ್ಷದ ಒಂದು ಪ್ರಾಜೆಕ್ಟ್ನ ಮಾಡಬೇಕು. 10 ಲಕ್ಷ ರೂಪಾಯಿ ಅವ್ರ ಪ್ರಾಜೆಕ್ಟ್ ಕಾಸ್ಟ್ ಮಾಡಿಕೊಂಡ್ರೆ 8 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ಮೂಲಕ ಈ ಎಫ್ ಪಿ ಒ ಮೂಲಕ ಸಹಾಯಧನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ 80% ಸಹಾಯಧನ ಸಿಕ್ತಂಗಾಯಿತು. ಈ 80% ಸಹಾಯಧನ ಪಡ್ಕೊಳ್ಬೇಕಂತಂದ್ರೆ ಕಡ್ಡಾಯವಾಗಿ ಅವರು 4 ಘಟಕಗಳನ್ನು ಅಲ್ಲಿ ತಗೊಳ್ಳೇಬೇಕಾಗ್ತದೆ. ಅದನ್ನು ಯಾಕೆ ನಾವು ಕಡ್ಡಾಯ ಮಾಡಿದ್ದೀವಿ ಅಂತಂದರೆ, ಈ ಒಂದು ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಅಂದರೆ ಕನಿಷ್ಠ ಪಕ್ಷ ಮಿನಿಮಮ್ ಸೇವೆ ಆದರೂ ಆ ಸಂಘಟನೆಗೆ ಸಿಗುವಂಥದ್ದಾಗಬೇಕು. ಅದರಲ್ಲಿ ಒಂದು ಭೂಮಿ ಉಳುಮೆ ಮಾಡುವಂಥದ್ದು ಟ್ರ್ಯಾಕ್ಟ್ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇತರೆ ಯಂತ್ರಗಳಿರ್ಬೋದು, ಮತ್ತು ಕಲ್ಟಿವೇಟರು ಅಥವಾ ರೋಟೋವೇಟರು, ಮತ್ತು ಒಂದು ಬಿತ್ತನೆಗೆ ಬೇಕಾದಂಥ ಒಂದು ಯಂತ್ರ ಅಥವಾ ಅಂದರೆ ಒಂದು ನಾಟಿ ಯಂತ್ರ ಅಥವಾ ಒಂದು ಡ್ರಮ್ ಸೀಡರು ಈ ಥರದ್ದು ಒಂದು, ಹೀಗೆ ಕನಿಷ್ಠ ಪಕ್ಷ ಈ ಥರದ ನಾಲ್ಕು ಯಂತ್ರಗಳು, ಒಂದು ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂದು, ಮತ್ತೊಂದು ಸ್ಪ್ರೇಯರ್ಗೆ ಸಂಬಂಧಪಟ್ಟಂದು, ಕಟಾವಿಗೆ ಸಂಬಂಧಪಟ್ಟಂತೆ, ಈ ಥರ ಎಲ್ಲ ಘಟಕಗಳನ್ನು ಅದು ಒಳಗೊಂಡಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಇಲಾಖೆಯವರು ಅವರಿಗೆ ಸಹಾಯವನ್ನು ಮಾರ್ಗದರ್ಶನ ಕೊಡ್ತೇವೆ. ಇಂಥದ್ದು ಬಾಡಿಗೆ ಆಧಾರಿತ ಸೇವಾ ಕೇಂದ್ರವನ್ನು ಅವರು ಪ್ರತಿ ಎಫ್ ಪಿ ಓಗಳು ಒಂದು ಬಾಡಿಗೆ ಸೇವಾ ಕೇಂದ್ರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದಕ್ಕಿಂತ ಹೆಚ್ಚು ಬೇಡಿಕೆ ಇತ್ತು ಅಂತಂದರೆ ಅವರು ಸ್ವಂತ ಬಂಡವಾಳದಿಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಇಲಾಖೆ ಸಹಾಯ ಅಂತಂದರೆ ಒಂದು ಎಫ್ ಪಿ ಓಗೆ ಈ ಒಂದು ಸಹಕಾರವನ್ನು ಕೊಡಲಿಕ್ಕೆ ಈಗ ಅವಕಾಶ ಮಾಡಿಕೊಡ್ತದೆ. ಇದನ್ನು ಯಾವುದ್ರಲ್ಲಿ ಮಾಡ್ತಾ ಇದೀವಪ್ಪ ಅಂತಂದರೆ, ನಾವು ಹೊಸ ಈಗ ನಾನು ಹೇಳಿದ್ನಲ್ಲ ನ್ಯೂ ಜನರೇಷನ್ ವಾಟ್ಸೆಟ್ ಪ್ರಾಜೆಕ್ಟ್ ಅಂತ, ಆ ಪ್ರಾಜೆಕ್ಟ್ ಏರಿಯಾದಲ್ಲಿ ಬರ್ತಕ್ಕಂಥ ಎಫ್ ಪಿ ಓಗಳಿಗೆ ಇದು ಸೀಮಿತವಾಗಿ ನಾವು ಹೇಳ್ತಕ್ಕಂಥದ್ದು. ಇತರೆ ಸಂಘಟನೆಗೆ ನಾವು ಬೇರೆ ಮೂಲದಿಂದ ಕೊಡಲಿಕ್ಕೂ ಅವಕಾಶ ಇದೆ. ಅದೇ ರೀತಿ ಈ ವಾಟರ್ಶೆಡ್ ಏರಿಯಾದಲ್ಲಿ ಬರ್ತಕ್ಕಂಥ ಎಫ್ ಪಿ ಓಗಳು ಬೀಜ ಬ್ಯಾಂಕನ್ನು ತೆರಲಿಕ್ಕೆ ಅವಕಾಶ ಇದೆ. ಸಮುದಾಯ ಬೀಜ ಬ್ಯಾಂಕು ಮತ್ತು ಸಸ್ಯ ಕ್ಷೇತ್ರ ಪ್ರಾರಂಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಉತ್ಪಾದನೆ ಮಾಡುವಂಥದ್ದಿರ್ಬೋದು, ಜೊತೆಗೆ ಮಾರಾಟ ಕೇಂದ್ರವನ್ನು ಮಾಡ್ತಕ್ಕಂಥದ್ದು. ಮಾರಾಟ ಕೇಂದ್ರ ಅಂತಂದರೆ ಅಲ್ಲಿ ರಸಗೊಬ್ಬರ ಮಾರಾಟ ಕೇಂದ್ರ, ಕೀಟನಾಶಕ ಮಾರಾಟ ಕೇಂದ್ರ ಮತ್ತು ಬೀಜ ಮಾರಾಟ ಕೇಂದ್ರ, ಮೂರನ್ನೂ ಕೂಡ ಅವರು ಈ ಎಫ್ ಪಿ ಓಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೂ ಕೂಡ ಬೇಕಾದಂಥ ಸಹಾಯಧನ ಕೂಡ ನಮ್ಮ ಇಲಾಖೆಯಿಂದ ಕೊಡಲಿಕ್ಕೆ ಅವಕಾಶ ಇದೆ. ಯಾವ ರೀತಿ ಅಂತಂದರೆ, ಅವರು ಒಂದು ನರ್ಸರಿ ಮಾಡ್ತೀವಿ ನಾವು, ಉತ್ಪಾದನೆ ಮಾಡ್ತೀವಿ ಅಂತಂದರೆ ಆವಾಗ ಮ್ಯಾಕ್ಸಿಮಮ್ ಒಂದು ಎಕರೆಗೆ 600,000 ರೂಪಾಯಿವರೆಗೂ ಸಹಾಯಧನ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ 600,000ವರೆಗೂ ಪ್ರಾಜೆಕ್ಟ್ ಕಾಸ್ಟು, 300,000 ರೂಪಾಯಿ 50% ಸಹಾಯಧನವನ್ನು ಇವರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ತೀವಿ, 2.5 ಎಕರೆವರೆಗೂ ಮಾಡ್ತೀವಿ ಅಂತಂದರೆ 15 ಲಕ್ಷದವರೆಗೂ ಪ್ರಾಜೆಕ್ಟ್ ಕಾಸ್ಟ್ ಮಾಡಿ ಈ 50%ರಷ್ಟು ಅಂದರೆ 7.5 ಲಕ್ಷ ರೂಪಾಯಿ ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಈ ಸಂಸ್ಥೆಗಳಿಗೆ ಅವಕಾಶ ಇದೆ. ಆದರೆ ಇದರ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಆ ಸಂಘಟನೆಯ ಹೆಸರಿನಲ್ಲಿ ಅಂದರೆ ಸಂಸ್ಥೆಯ ಹೆಸರಿನಲ್ಲಿ ಎಫ್ ಪಿ ಓ ಸಂಸ್ಥೆಯ ಹೆಸರು ಅಥವಾ ಅದರ ಸಂಘ ಸಂಸ್ಥೆಯ ಯಾವುದಾದ್ರೂ ಒಬ್ಬ ರೈತರ ಹೆಸರಿನಲ್ಲಿ ಅವರ ಜಮೀನು ಹೊಂದಿರಬೇಕು. ಅವರು ಅದನ್ನು ರೈತರ ಹೆಸರಿನಲ್ಲಿ ಇತ್ತು ಅಂತಂದರೆ ಲೀಸ್ ಮಾಡಿಕೊಡ್ಬೇಕಾಗುತ್ತೆ, ಕನಿಷ್ಠ ಪಕ್ಷ 10 ವರ್ಷಕ್ಕೆ ಲೀಸ್ ಮಾಡಿಕೊಡ್ಬೇಕಾಗುತ್ತೆ. ಅಥವಾ ಎಫ್ ಪಿ ಓದ ಖರೀದಿ ಮಾಡಿಕೊಂಡು ಅವ್ರ ಹೆಸರಿನಲ್ಲಿ ಲ್ಯಾಂಡ್ ಇರಬೇಕಾಗತ್ತೆ. ಬಹುತೇಕ ಹೊಸ ಎಫ್ ಪಿ ಓಗಳಾಗಿರೋದ್ರಿಂದ ಅವ್ರ ಹೆಸರಿನಲ್ಲಿ ಇಲ್ಲದೇ ಇರೋದು ಸಾಧ್ಯತೆ ಜಾಸ್ತಿ ಇರ್ತವೆ. ಅಂಥ ಸಂದರ್ಭದಲ್ಲಿ ಲೀಸ್ ಮಾಡಿಕೊಂಡು, ಲೀಸ್ ಬೇಸ್ನಲ್ಲಿ ತಗೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆಯೇ ಕೊಯ್ಲೋತ್ತರ ಕೃಷಿ ಸಂಸ್ಕರಣೆ ಘಟಕವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಸಂಸ್ಕರಣಾ ಘಟಕಗಳು ಇಲ್ಲಿ ಉದಾಹರಣೆಗೆ ಹೇಳೋದಾದರೆ ಪ್ಯಾಕ್ ಹೌಸ್, ಈಗ ತೋಟಗಾರಿಕೆ ಘಟಕಗಳನ್ನು ಪ್ಯಾಕ್ ಮಾಡೋದಕ್ಕೆ ಬೇಕಾದಂಥ ಒಂದು ಸಣ್ಣ ಪ್ಯಾಕ್ ಹೌಸನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಘಟಕ ವೆಚ್ಚ 400,000 ರೂಪಾಯಿವರೆಗೂ ಕೂಡ ಅವರು ಮಾಡಲಿಕ್ಕೆ ಅವಕಾಶ ಇದೆ. 50% ಸಹಾಯಧನ, 200,000 ರೂಪಾಯಿ ಸಹಾಯಧನವನ್ನು ಈ ನಮ್ಮ ನ್ಯೂ ಜನರೇಷನ್ ವಾಟರ್ಶೆಡ್ ಪ್ರಾಜೆಕ್ಟಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಇದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಮ್ಯಾಕ್ಸಿಮಮ್ 30 ಟನ್ ಕೆಪಾಸಿಟಿವರೆಗೂ ಅವರು ಒಂದು ಸಂಗ್ರಹಾಗಾರವನ್ನು ರಚನೆ ಮಾಡಿದ್ರೆ ಅದಕ್ಕೆ ತಗುಲುವ ವೆಚ್ಚ 15 ಲಕ್ಷ ರೂಪಾಯಿ ಇದ್ದರೆ 7.5 ಲಕ್ಷ ರೂಪಾಯಿ ಅಂದರೆ 50% ಸಹಾಯಧನವನ್ನು ಈ ಒಂದು ನಮ್ಮ ನ್ಯೂ ಜನರೇಷನ್ ವಾಟರ್ಶೆಡ್ ಪ್ರಾಜೆಕ್ಟಲ್ಲಿ ಪಡ್ಕೊಳ್ಳಿಕ್ಕೆ ಈ ಎಫ್ ಪಿ ಓಗಳಿಗೆ ಅವಕಾಶ ಇರ್ತದೆ. ಅದೇ ರೀತಿ ಸಂಚಾರಿ ಪ್ರೀ ಕೂಲಿಂಗ್ ವಾಹನ, ಅಂದರೆ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸಾಕಷ್ಟು ಈ ಎಫ್ ಪಿ ಓಗಳು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ. ಅಂದರೆ ತರಕಾರಿಗಳನ್ನು ಅಥವಾ ಇತರೆ ಹಣ್ಣು ಮತ್ತು ಇತರೆ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ. ಆದರೆ ಮಾರುಕಟ್ಟೆಗೆ ಕೊಂಡೊಯ್ಯಬೇಕಾದ್ರೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರತಕ್ಕಂಥದ್ದು ಮಾರುಕಟ್ಟೆಗೆ ಒಂದೇ ಕಡೆ ಇಟ್ಟು ಮಾರೋದಕ್ಕಾಗೋದಿಲ್ಲ, ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ, ಕೆಲವು ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಹಾಳಾಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ಪ್ಯಾಕಿಂಗ್ ಮಾಡಿ ಸಂಗ್ರಹ, ಒಂದು 2-3 ಸಂಘಟನೆಗಳು ಸೇರಿಕೊಂಡು, ಅಂದರೆ FIGಗಳು ರೈತ ಗುಂಪು ಸೇರಿಕೊಂಡು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಒಂದು ಕಡೆ ಕೋಲ್ಡ್ ಚೈನಲ್ಲಿ ಸ್ಟೋರೇಜ್ ಮಾಡಿ ಆನಂತರ ಈ ಒಂದು ಪ್ರೀ ಕೂಲಿಂಗ್ ಮಿಷಿನ್ ಮುಖಾಂತರ, ಅಂದರೆ ಕೋಲ್ಡ್ ಚೈನ್ ಇರ್ತಕ್ಕಂಥ ವಾಹನದ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಿ ಅವರ ಉತ್ಪನ್ನಗಳಿಗೆ ಯಾವುದೇ ರೀತಿಯ ಮೌಲ್ಯ ಹಾಳಾಗದೇ ಇರೋ ರೀತಿ ಕಾಪಾಡಿಕೊಂಡು ಉತ್ತಮ ಧಾರಣೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಕೂಡ ಇವರು ಪಡ್ಕೊಳ್ಳಬಹುದಾಗಿರುತ್ತದೆ. ಹಾಗೆ ಕೃಷಿ ಉತ್ಪನ್ನ ಸಂಸ್ಕರಣ ಯಂತ್ರೋಪಕರಣಗಳನ್ನು ಕೂಡ ಈ ಒಂದು ಘಟಕದಲ್ಲಿ ಸಹಾಯಧನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ತೋಟಗಾರಿಕಾ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಯಿಂದ ಪಡ್ಕೊಳ್ಬೋದಾಗುತ್ತೆ. ಅದೇ ರೀತಿ ಮಾರಾಟ ಮಳಿಗೆ ಅಥವಾ ಸೇವಾ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದರಲ್ಲೂ ಕೂಡ ಘಟಕದ ವೆಚ್ಚ 21 ಲಕ್ಷದವರೆಗೂ ಕೂಡ ಅವರು ಒಂದು ಪ್ರಾಜೆಕ್ಟ್ ಕಾಸ್ಟನ್ನು ಮಾಡಿಕೊಂಡು %50 ರಿಯಾಯಿತಿ ದರದಲ್ಲಿ, ಅಂದರೆ 10.5 ಲಕ್ಷದವರೆಗೂ ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ವಂತ ಜಮೀನಿದ್ದು ನಾವು ಗೋದಾಮು ನಿರ್ಮಾಣ ಮಾಡಿ ಹೆಚ್ಚು ಮಟ್ಟದ ಸಂಗ್ರಹಣೆಯನ್ನು ಮಾಡ್ತೀವಿ. ಈಗ ಉದಾಹರಣೆಗೆ ಭತ್ತದ ಉತ್ಪಾದನೆ ಸಂಸ್ಥೆ ಇದೆ, ಅವರು ನಾವು ಹೆಚ್ಚು ಹೆಚ್ಚು ಉತ್ಪಾದನೆ ಆಗ್ತದೆ, ಗೋಡೌನ್ ಬೇಕಾಗುತ್ತೆ, ಲಾಂಗ್ ಟರ್ಮ್ ಸ್ಟೋರೇಜ್ ಮಾಡಬೇಕಾಗುತ್ತೆ, ಕೆಲವು ಸಂದರ್ಭದಲ್ಲಿ 6-8 ತಿಂಗಳು ಅದನ್ನು ಸ್ಟಾಕನ್ನು ಇಡಬೇಕಾಗುತ್ತೆ, ಅಂಥ ಸಂದರ್ಭದಲ್ಲಿ ಗೋದಾಮು ಬೇಕಾಗ್ತದೆ, ಅದರ ರಚನೆ ಮಾಡ್ಕೊಳ್ಳಿಕ್ಕೂ ಸಹಾಯಧನವನ್ನು ನಮ್ಮ ಇಲಾಖಾ ಮುಖಾಂತರ ಕೊಡಲಿಕ್ಕೆ ಅವಕಾಶ ಇದೆ. ಇಷ್ಟಲ್ಲದೆ ಬೇರೆ ಬೇರೆ ಇದು ನಮ್ಮ ಜನರೇಷನ್ ನಮ್ಮ ನ್ಯೂ ಜನರೇಷನ್ ವಾಟರ್ಶೆಡ್ ಪ್ರಾಜೆಕ್ಟ್ನಲ್ಲಿ ಬರ್ತಕ್ಕಂಥ ಎಫ್ ಪಿ ಒಗಳಿಗೆ ಕೊಡುವಂಥ ಒಂದು ಸವಲತ್ತುಗಳು. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಎಫ್ ಪಿ ಒಗಳ ಮುಖಾಂತರನೇ ಸಂಗ್ರಹವಾದಂಥ ಷೇರು ಮೊತ್ತ ಮತ್ತು ಅವರ ಗೌರ್ಮೆಂಟ್ ಈಕ್ವಿಟಿ ಷೇರ್ ಅಂತ ಹೇಳಿದ್ರೆ 15 ಲಕ್ಷ ರೂಪಾಯಿ, ಅದನ್ನು ಪಡ್ಕೊಂಡು ಒಟ್ಟು 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್. ಜೊತೆಗೆ ಬ್ಯಾಂಕ್ಗಳ ಮುಖಾಂತರ ನಿಗದಿತ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಿರ್ಬೋದು ಅಥವಾ NHM ಮತ್ತು ಇತರೆ ಸರ್ಕಾರ ODOP ಅಂತ ನಾನು ಒಂದು ಸ್ಕೀಮ್ ಇದೆ PMFME ಸ್ಕೀಮ್ನಲ್ಲಿ, ODOPನಲ್ಲೂ ಕೂಡ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡು ಅವರು ಸಹಾಯಧನವನ್ನು ಪಡ್ಕೊಳ್ಬೋದು. ಇದೆಲ್ಲ ಈ ಸವಲತ್ತುಗಳು ಕೂಡ ಈ ಎಫ್ ಪಿ ಒಗಳು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳೋದಾದರೆ, ಇದುವರೆಗೂ 11 ಎಫ್ ಪಿ ಒಗಳು ಈಗಾಗಲೇ ರಚನೆ ಆಗ್ತಾ ಇದ್ದಾವೆ. ಆ ವರ್ಷನೂ ಕೂಡ ಸಾಕಷ್ಟು ಸಂಖ್ಯೆಯ ಎಫ್ ಪಿ ಒಗಳು ಬರ್ತವೆ, ಈಗಾಗಲೇ ಬೇಡಿಕೆ ಕೂಡ ಬರ್ತಾ ಇದೆ. ಹಾಗಾಗಿ ನಾವು ಆಲ್ಮೋಸ್ಟ್ ಪ್ರತಿ ಹೋಬಳಿನಲ್ಲೂ ಕೂಡ ಒಂದು ಎರಡು ಎಫ್ ಪಿ ಒಗಳು ಮಾಡೋದಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ರೈತರು ಸಂಘಟನೆಯ ಮೂಲಕ ಒಟ್ಟುಗೂಡಿ ನಮ್ಮ ಈ ಎಫ್ ಪಿ ಒಗೆ ಇರತಕ್ಕಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಅವರ ಉತ್ಪಾದನೆಗೆ, ವಿಶೇಷವಾಗಿ ನಮ್ಮ ರೈತರು ಸೋಲ್ತಾ ಇರೋದು ಮಾರುಕಟ್ಟೆಯಲ್ಲಿ, ಮಾರುಕಟ್ಟೆಯನ್ನು ಅವ್ರ ಕೈಗೆ ತೆಗೆದುಕೊಳ್ಳಿಕ್ಕೆ ಒಂದು ಒಳ್ಳೆಯ ವಿನೂತನ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ಕೋರ್ಕೊಳ್ತೇನೆ. ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಈ ರೈತರ ಮಕ್ಕಳಿಗಾಗಿ ವಿದ್ಯಾನಿಧಿ ಯೋಜನೆ, ಇದರ ಬಗ್ಗೆ ಹೇಳಿ. ಈಗಾಗಲೇ ನಾನು ಹೇಳಿದಾಗೆ ಇದು ಕೂಡ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂಥ ಒಂದು ಹೊಸ ಯೋಜನೆ. ಇದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಗೆ ರೈತ ಮಕ್ಕಳಿಗೋಸ್ಕರ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಶಿಷ್ಯವೇತನ ಕಾರ್ಯಕ್ರಮ. ಇದರಲ್ಲಿ ಇಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಆ ಯಾವುದೇ ಎಲ್ಲ ರೈತರ ಮಕ್ಕಳಿಗೂ ಕೂಡ ಇದೊಂದು ಶಿಷ್ಯವೇತನ ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ, ಅಂದರೆ ದೊಡ್ಡ ರೈತ ಸಣ್ಣ ರೈತ ಅವನು ಅಂತ ಏನಿಲ್ಲ, ಆದಾಯ ಮಿತಿಯನ್ನು ಕೂಡ ಇಲ್ಲ. ರೈತನ ಮಗ ಆಗಿರಬೇಕು ಅಥವಾ ಮಗಳಾಗಿರಬೇಕು, ಅವರಿಗೆ ಇದರಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ಇದೆ. ಅದರಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಥವಾ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿಗಳು ಜಮೀನು ಹೊಂದಿದ್ರೆ ಸಾಕು, ಯಾವುದೇ ಭಾಗದಲ್ಲಿ ಅವರ ತಂದೆ ತಾಯಿ ಅಥವಾ ಅವರ ಹೆಸರಿನಲ್ಲಿ ಜಮೀನು ಹೊಂದಿರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಇತರೆ ಇಲಾಖೆಗಳಿರ್ಬೋದು, ಅಲ್ಲಿ ಅವರು ನೋಂದಣಿಯನ್ನು ಮಾಡ್ಕೊಂಡಿರ್ಬೇಕು. ರೈತರು ಅವ್ರಿಗೊಂದು ಕೃಷಿಕ ಅನ್ನುವಂಥದ್ದಕ್ಕೆ ಒಂದು ನೋಂದಣಿ ಇದೆ, ರೈತ ಗುರುತಿನ ಸಂಖ್ಯೆ FIG ಅಂತ FID ಅಂತ ಹೇಳ್ತೀವಿ, ಅದನ್ನು ಹೊಂದಿರಬೇಕು. ಫ್ರೂಟ್ ಮುಖಾಂತರ ನೋಂದಣಿ ಮಾಡ್ತಕ್ಕಂಥದ್ದು. ಈಗಾಗಲೇ ರೈತರಾಗಿರ್ತಾರೆ, ಆದರೆ ಗೊತ್ತಿಲ್ಲದೆ ನೋಂದಣಿ ಮಾಡಿಲ್ಲ ಅಂತಂದರೆ ಈಗಲೂ ಕೂಡ ಹೋಗಿ ರೈತರು ಅವರ ಮಾಹಿತಿಯನ್ನು ಕೊಟ್ಟುಕೊಂಡು ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆ ಒಂದು ಗುರುತಿನ ಸಂಖ್ಯೆ ಬೇಕಾಗ್ತದೆ. ಸರ್ಕಾರದಿಂದ ಪ್ರಾಯೋಜಿತ ಯಾವುದೇ ಇತರ ವಿದ್ಯಾರ್ಥಿ ವೇತನ ಈಗಾಗಲೇ ಪಡೀತಾ ಇದ್ದರೂ ಸಹ ಈ ಒಂದು ಹೆಚ್ಚುವರಿ ಶಿಷ್ಯವೇತನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಅಡಿಷ್ನಲ್ ಸ್ಕಾಲರ್ಶಿಪ್ಪು, ನನಗೆ ಯಾವುದೋ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಇದು ಬೇಡ ಅಂತ ಅನ್ನೋ ಪ್ರಶ್ನೆ ಇಲ್ಲ, ಹೆಚ್ಚುವರಿ ಶಿಷ್ಯವೇತನ ಕೂಡ ಕೊಡ್ತಾರೆ. ಹಾಗೆ ಮೆರಿಟ್ ಆಧಾರದ ಶಿಷ್ಯವೇತನ ಪಡಿತಾ ಇದ್ದಾನೆ ಈಗಾಗಲೇ ಅವನಿಗೂ ಕೂಡ ಇದು ಲಭ್ಯ ಇದೆ. ಹಾಗೆಯೇ ದತ್ತು ಮಕ್ಕಳು ಕೂಡ ಈ ಒಂದು ಯೋಜನೆಯಲ್ಲಿ ಅರ್ಹತೆಯನ್ನು ಹೊಂದಿರ್ತಾರೆ. ಅಂದರೆ ಎಲ್ಲ ವರ್ಗದ ಮಕ್ಕಳಿಗೂ ಇದರಲ್ಲಿ ಅವಕಾಶವನ್ನು ಮಾಡಿಕೊಡ್ತದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದರೆ, ಹೈಸ್ಕೂಲಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಇದರಲ್ಲಿ ಸದ್ಯಕ್ಕೆ ಈ ವರ್ಷ ಪ್ರಾವಿಷನ್ ಇದೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿವರೆಗೂ ಸಹಾಯಧನವನ್ನು ಶಿಷ್ಯವೇತನವನ್ನು ಕೊಡ್ತಾ ಇದ್ದಾರೆ. ಇತರೆ ಕ್ಯಾಟಗರಿ ಯಾವ್ಯಾವಿದೆ ಅಂತಂದರೆ, PUC, ITI, ಡಿಪ್ಲೊಮಾ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಪುರುಷರಿಗೆ ಅಥವಾ ಹುಡುಗರಿಗೆ 2,500 ರೂಪಾಯಿ ಇದೆ, ಹುಡುಗಿಯರಿಗಾದರೆ ಅಥವಾ ಅನ್ಯಲಿಂಗಿಗಳಿಗೆ 3,000 ರೂಪಾಯಿ. ಹಾಗೆಯೇ ಪದವಿ ಯಾವುದಾದ್ರೂ ಆಗಿರ್ಬೋದು, BE, BTEC ಹೊರತುಪಡಿಸಿ ಇನ್ನು ಎಲ್ಲ ರೀತಿಯ ಪದವಿಗಳಿಗೆ 5,000 ರೂಪಾಯಿ ಹುಡುಗರಿಗೆ, 5,500 ರೂಪಾಯಿ ಹೆಣ್ಣು ಮಕ್ಕಳಿಗಿದೆ. ಅದೇ ರೀತಿ LLB ಅಥವಾ ಇತರೆ ಪ್ಯಾರಾಮೆಡಿಕಲ್ ಕೋರ್ಸಸ್, ಅದು ಎಲ್ಲ ರೀತಿಯ ವೃತ್ತಿಪರ ಕೋರ್ಸ್ಗಳು, ಅದಕ್ಕೆ 7,500 ರೂಪಾಯಿ ಹುಡುಗರಿಗಾದರೆ, ಹುಡುಗಿಯರಿಗೆ 8,000 ರೂಪಾಯಿ ಸಹಾಯ ವಿಶೇಷ ವೇತನ ಇದೆ. ಅದೇ ರೀತಿ MBBS, BTEC, BE ಮತ್ತು ಇತರ ಎಲ್ಲ ರೀತಿಯ ಸ್ನಾತಕೋತ್ತರ ಮತ್ತು PhD ಕೋರ್ಸ್ಗಳಿಗೆ ಸಂಬಂಧಪಟ್ಟಾಗೆ 10,000 ವರೆಗೂ ಹುಡುಗರಿಗಿದ್ದರೆ, ಹುಡುಗಿಯರಿಗೆ 11,000 ರೂಪಾಯಿ ಶಿಷ್ಯವೇತನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ವಿದ್ಯಾರ್ಥಿಗಳು ಮಾಡಬೇಕಾಗಿದ್ದು ಇಷ್ಟೇ, ಬೇರೆ ಏನಿಲ್ಲ. ಅಗತ್ಯ ದಾಖಲೆಗಳನ್ನು ಸಂಬಂಧಪಟ್ಟ ವ್ಯಾಸಂಗ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಅವರು ಜೋಡಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅವರ ಆಧಾರ್ ಸಂಖ್ಯೆಯನ್ನು ಕಡ್ಡಾಯ ಹೊಂದಿರಬೇಕು, ಅವರು ಉಳಿತಾಯ ಖಾತೆಯನ್ನು ಹೊಂದಿರಬೇಕು, ಅದನ್ನು NPCI ಮ್ಯಾಪಿಂಗ್ ಆಗಿರಬೇಕು. ಅಂದರೆ ಬ್ಯಾಂಕ್ಗೆ ಹೋಗಿ ಅವರು ಆಧಾರ್ ಜೋಡಣೆಯನ್ನು ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿರಬೇಕು, ಅದಕ್ಕೆ NPCI ಮ್ಯಾಪಿಂಗ್ ಅಂತ ಹೇಳ್ತೀವಿ, ಅದು ಆಗಿರಬೇಕು. ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಗುರುತಿನ ಚೀಟಿಯನ್ನು ಹೊಂದಿರಬೇಕು. PUC ಮತ್ತು ವಿದ್ಯಾರ್ಥಿಗಳಿಗಾದರೆ SAT ನಂಬರ್ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಅವರು ಆಧಾರ್ ಜೋಡಣೆಗೆ ಜೋಡಿಸ್ಬೇಕು. ಇದಿಷ್ಟು ಕೆಲಸ ಮಾಡಿದ್ರೆ ಆಯಿತು, ಇದಕ್ಕೇನು ಯಾವುದೇ ರೀತಿಯ ನಿಗದಿತ ಅರ್ಜಿ ಏನೂ ಇಲ್ಲ. ಇಷ್ಟು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಇದೆಲ್ಲ ಕೂಡ ಸಿಸ್ಟಮ್ ಜನರೇಟೆಡ್ ಶಿಷ್ಯವೇತನ ಆಗಿರೋದ್ರಿಂದ ಯಾರು ನಾನು ಹೊಸದಾಗಿ ಅರ್ಜಿ ಹಾಕ್ಬೇಕು ಅನ್ನೋ ಗೊಂದಲನೂ ಇಲ್ಲ. ಈ ದಾಖಲೆಗಳನ್ನು ಅವರು ರೆಡಿ ಮಾಡಿಟ್ಕೋಬೇಕು. ಪ್ರತಿ ವರ್ಷ ಬರುತ್ತೆ, ಒಂದು ಸಾರಿ ನೋಂದಣಿ ಆದಾಯಿತು ಅವನು ಡಿಗ್ರಿ ಮುಗಿಯೋರ್ಗೂ ಮತ್ತೆ ಬರ್ತಾ ಇದೆ. ಆಮೇಲೆ ಈಗ ಆ ಜಿಲ್ಲೆಯಲ್ಲಿ ಮುಂಗಾರು ಬೆಳೆಗೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಯನ್ನು ಕೃಷಿ ಇಲಾಖೆ ಕೈಗೊಂಡಿದೆ ಅಂತ? ವಿಶೇಷವಾಗಿ ಮುಂದಿನ ಮುಂಗಾರು ನಾವು ಉತ್ತಮ ಮುಂಗಾರನ್ನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ರೈತ ಬಂಧುಗಳಿಗೆ ಹೇಳೋದಿಷ್ಟೇ, ಈಗಾಗಲೇ ಮಳೆ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಆಗಿದೆ. ನಿನ್ನೆ ಮೊನ್ನೆ ಎಲ್ಲನೂ ಕೂಡ ಸಾಕಷ್ಟು ಭಾಗದಲ್ಲಿ ಮಳೆ ಆಗಿದೆ. ಹೆಚ್ಚಿನ ರೈತರ ತಾಕಿನಲ್ಲಿ ಯಾವುದೇ ರೀತಿಯ ಬೆಳೆ ಇಲ್ಲ ಈಗ. ಆದರೆ ಎಲ್ಲ ಜಮೀನುಗಳು ಸರಿಸುಮಾರು 90%+ ಹೆಚ್ಚು ಭಾಗದಲ್ಲಿ ಖಾಲಿ ಇದೆ. ಕೆಲವೇ ಕೆಲವು ಪ್ರದೇಶದಲ್ಲಿ ಸ್ವಲ್ಪ ಶೇಂಗಾ ಇರ್ಬೋದು, ಅದು ಬಿಟ್ಟರೆ ಈಗ ಬೇಸಿಗೆ ನೆಲ ಆಗ್ತದಂಥ ಭತ್ತದ ಬೆಳೆ ಇರ್ಬೋದು ಹೊರತುಪಡಿಸಿದ್ರೆ ಇನ್ನೆಲ್ಲ 95%+ ಖಾಲಿನೇ ಇದೆ, ಪಾಳಿದೆ. ಅಂತಹ ರೈತರು ಈಗ ಏನು ಮಳೆ ಬಿದ್ದಿದೆ ಅದನ್ನು ಸದವಕಾಶವನ್ನು ಬಳಕೆ ಮಾಡಿಕೊಂಡು ಸದುಪಯೋಗವನ್ನು ಬಳಸ್ಕೊಂಡು ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಮುಖಾಂತರ ಮೊದಲು ಮಾಗಿ ಉಳುಮೆ ಮಾಡ್ಕೊಳ್ಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಅವಕಾಶಗಳಿದೆ, ಅನುಕೂಲಗಳಿದ್ದಾವೆ. ಏನು ಅಂತಂದರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ದಂಗಾಗುತ್ತೆ. ಅದರಿಂದ ಎಲ್ಲ ರೀತಿಯ ರೋಗ ಮತ್ತು ಕೀಟಗಳು ಕಡಿಮೆ, ಹಾನಿ ಕಡಿಮೆ ಆಗುತ್ತೆ. ನಮ್ಮ ಮುಖ್ಯ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ತಡೆಯೋದಕ್ಕೆ ಬಹಳ ಒಂದು ಉತ್ತಮವಾದಂಥ ಅವಕಾಶ. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಿ ಮಾಗಿ ಉಳುಮೆ ಮಾಡಬೇಕು. ಜೊತೆಗೆ ಕೊಟ್ಟಿಗೆ ಗೊಬ್ಬರ ಯಾರು ತಯಾರು ಮಾಡಿಟ್ಕೊಂಡಿದ್ದಾರೆ, ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಇತರ ಯಾವುದೇ ರೀತಿಯ ಸ್ವಂತ ಅಟ್ಟಿ ಗೊಬ್ಬರ ಇತ್ತು ಅಂತಂದರೆ ಅದನ್ನು ಇನ್ನೊಂದು 15 ದಿವಸ ಕಳೆದು ಅಂದರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಭೂಮಿಗೆ ಸೇರಿಸಿ, ನಮ್ಮ ಏಪ್ರಿಲ್ ಸಾಧಾರಣವಾಗಿ ಏಪ್ರಿಲ್ ಕೊನೆಯ ವಾರದಲ್ಲಿ ನಮಗೆ ರೆಗ್ಯುಲರ್ ಮಾನ್ಸೂನ್ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮೊದಲೇ ಭೂಮಿಗೆ ಸೇರಿಸಿ ಒಂದು 15-20 ದಿವಸ ಮೊದಲೇ ಭೂಮಿಗೆ ಸಿದ್ಧತೆ ಮಾಡಿಕೊಂಡು ಸೇರಿಸಿದರೆ ನಮ್ಮ ಎಲ್ಲ ಸಾವಯವ ಅಂಶಗಳು ಭೂಮಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಳಿತು ನಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ವೃದ್ಧಿಸೋದಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ಮುಂದೆ ಬೇಕಾಗತಕ್ಕಂಥ ಪೋಷಕಾಂಶಗಳ ಲಭ್ಯತೆ ನಮ್ಮ ಭೂಮಿನಲ್ಲಿ ಸಿದ್ಧಗೊಳ್ತವೆ. ಹಾಗಾಗಿ ರೈತ ಬಾಂಧವರು ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಜೊತೆಗೆ ಕೃಷಿ ಇಲಾಖೆಯಲ್ಲಿ ಈಗಾಗಲೇ ಎಲ್ಲ ರೈತ 9 ರೈತ ಸಂಪರ್ಕ ಕೇಂದ್ರಗಳು, ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಡಯಾಂಚ ಬಿತ್ತನೆ ಬೀಜವನ್ನು ತರಿಸಿಟ್ಟಿದ್ದೇವೆ. ಡಯಾಂಚ ಬಿತ್ತನೆ ಬೀಜ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ. ದಯವಿಟ್ಟು ಅದರ ಸದುಪಯೋಗವನ್ನು ಪಡ್ಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮಗೆ ಬೇಕಾಗಿರ್ತಕ್ಕಂಥ ಡಯಾಂಚ ಬಿತ್ತನೆ ಬೀಜವನ್ನು ಅಂದರೆ ಕನಿಷ್ಠ ಪಕ್ಷ 1 ಎಕರೆಗೆ ನಾನು ಹೇಳುವಂಥದ್ದು 8-10 kg ಹಾಕಬೇಕು. ಜೊತೆಗೆ ಎಲ್ಲಿ ಅವಕಾಶ ಇದೆಯೋ ಅಥವಾ ಇತರೆ ದ್ವಿದಳ ಧಾನ್ಯವನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಸಾಧ್ಯವಾದಷ್ಟು ದ್ವಿದಳ ಧಾನ್ಯಗಳನ್ನು ಈ ಡಯಾಂಚ ಜೊತೆ ಮಿಕ್ಸ್ ಮಾಡಿ 1-3 kg ಹೆಚ್ಚುವರಿ ದ್ವಿದಳ ಧಾನ್ಯ ಪ್ಲಸ್ 8-10 kg ಡಯಾಂಚ ಬಿತ್ತನೆ ಬೀಜವನ್ನು ಗದ್ದದ ವಿಶೇಷವಾಗಿ ಭತ್ತದ ಗದ್ದೆಗೆ ಹಾಕೋದಾದರೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಬಹುತೇಕ ನಮ್ಮ ರೈತರು ಸಾವಯವ ಕೃಷಿಕರೇ ಆಗಿರ್ತಾರೆ. ಈ ಜಿಲ್ಲೆಯಲ್ಲಿ ಬಳಕೆ ಮಾಡತಕ್ಕಂಥ ಒಟ್ಟು ರಸಗೊಬ್ಬರದ ಪ್ರಮಾಣ ತುಂಬ ಅತ್ಯಂತ ಕನಿಷ್ಠದ್ದು ಅಂತ ಹೇಳ್ಬೋದು. ನಾವು ಪ್ರಯತ್ನ ಪಟ್ಟರೆ ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಜಿಲ್ಲೆಯನ್ನೇ ಸಾವಯವ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸಾವಯವ ಕೃಷಿಗೆ ಪೂರಕವಾದಂಥ ಎಲ್ಲ ಪ್ರಯೋಗಗಳನ್ನು ತಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಡಯಾಂಚ ಈಗಾಗಲೇ ಲಭ್ಯ ಇದೆ, ಅದನ್ನು ಪಡ್ಕೊಳ್ಬೇಕು. ಎಲ್ಲಿ ಇಲ್ವೋ ತರಿಸಿರೋದಕ್ಕೂ ನಾವು ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ 15 ದಿವಸದಲ್ಲಿ ಎಲ್ಲ ಕಡೆಗೂ ಸ್ಟಾಕ್ ಅಂತೂ ಬರ್ತದೆ. ಇದನ್ನು ನೀವು ಬಳಕೆ ಮಾಡ್ಕೊಳ್ಬೇಕು. ಹಾಗೆಯೇ ಬಿತ್ತನೆ ಬೀಜಕ್ಕೆ ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದಂಥ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಮುಂಗಾರು ಹಂಗಾಮಿಗೆ ಬೇಕಾದಂಥ MO4 ಮತ್ತು ಇತರೆ ತಳಿಗಳನ್ನು ನಾವು ಈಗಾಗಲೇ ಬೇಡಿಕೆ ಕೊಟ್ಟಿದ್ದೇವೆ. ಸರಿಯಾದ ಪ್ರಮಾಣದಲ್ಲಿ ನಾವು ಬಿತ್ತನೆ ಬೀಜವನ್ನು ಕೂಡ ಸಕಾಲಕ್ಕೆ ತಂದು ರೈತರಿಗೆ ಕೊಡ್ತೇವೆ. ಏನಪ್ಪ ಅಂತಂದರೆ ಬಹುಶಃ ಪ್ರತಿ ವರ್ಷ ನಾನು ಲಾಸ್ಟ್ ಇಯರಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಬಿತ್ತನೆ ಬೀಜ ನಾವು ನಮ್ಮ ಇಲಾಖೆಯಿಂದ 1 ಸಾರಿ ಕೊಟ್ಟರೆ 3 ವರ್ಷ ರೈತರಿಗೆ ಸಿಗೋದಿಲ್ಲ. ಸಾಫ್ಟ್ವೇರ್ನಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಮುಂದೆ ಮಾರ್ಗಸೂಚಿ ಹೇಗೆ ಬರುತ್ತೆ ಅಂತ ಈಗಲೇ ಹೇಳಲಿಕ್ಕಾಗೋದಿಲ್ಲ. ಆದರೂ ಕೂಡ ಕಳೆದ ವರ್ಷದ ಮಾರ್ಗಸೂಚಿಯನ್ನು ಆಧಾರವಾಗಿಟ್ಕೊಂಡು ಹೇಳೋದಾದರೆ 1 ಸಾರಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋದರೆ ಅವರು 3-4 ವರ್ಷ ಅವರೇ ಅದನ್ನು ಇಟ್ಕೊಂಡು ಬಳಕೆ ಮಾಡೋದು ಬಹಳ ಉಚಿತ. ಯಾಕೆಂತಂದರೆ ಬಿತ್ತನೆ ಬೀಜಕ್ಕೆ ಏನು ವಿಶೇಷವಾದಂಥ ಹೆಚ್ಚು ಮುತುವರ್ಜಿ ವಹಿಸಿ ಹೋಗಬೇಕಾಗಿಲ್ಲ. ನಮ್ಮ ಕಟಾವು ಹಂತದಲ್ಲಿ ಒಂದು ಗದ್ದೆನಲ್ಲಿ ಒಂದು ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜವನ್ನು ಅವ್ರು ತೆಗೆದಿಟ್ಕೊಂಡ್ರೆ ಅದು ಮಾಡಿಟ್ಕೊಂಡ್ರೆ ಅದೇ ಬಿತ್ತನೆ ಬೀಜನ ನಿರಂತರವಾಗಿ ಬಳಕೆ ಮಾಡ್ಬೋದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ರೈತ ಬಾಂಧವರು ನಮ್ಮ ಜಿಲ್ಲೆಯಲ್ಲಿ ಮಾಡಲೇಬೇಕಾದಂಥ ಕೆಲಸ ಏನು ಅಂತಂದರೆ ಕೃಷಿ ಸುಣ್ಣ. ಕೃಷಿ ಸುಣ್ಣ ಹಾಕಲಿಲ್ಲ ಅಂತಂದರೆ ನಮ್ಮ ಹುಳಿ ಮಣ್ಣು, ನಮ್ಮ ಇಡೀ ಜಿಲ್ಲೆಯ ಮಣ್ಣು ಹುಳಿ ಮಣ್ಣು ಎಂಟೈರ್, ನಮ್ಮ ಕೋಸ್ಟಲ್ ಭಾಗದ್ದು ಮಣ್ಣು 5% ಕಡಿಮೆ ಇರ್ತಕ್ಕಂಥ ರಸಸಾರ ನಮ್ಮ ಮಣ್ಣಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ. ನಾವು ಎಷ್ಟೇ ಪ್ರಮಾಣದ ಬೇಕಾದ ಪೋಷಕಾಂಶಗಳನ್ನು ಭೂಮಿಗೆ ಕೊಟ್ಟರು ಅದು ಲಭ್ಯತೆ ಆಗೋದಿಲ್ಲ ಗಿಡಗಳಿಗೆ, ನಮ್ಮ ಬೆಳೆಗಳಿಗೆ. ಆದ್ದರಿಂದ ನಮ್ಮ ಮಣ್ಣನ್ನು ಸರಿಯಾಗಿ ನಾವು ರಸಸಾರವನ್ನು ನ್ಯೂಟ್ರಲ್ ಪಿ ಎಚ್ಗೆ ತರಬೇಕಾಗತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೃಷಿ ಸುಣ್ಣವನ್ನು ಕನಿಷ್ಠ ಪಕ್ಷ 15-20 ದಿವಸ ಮೊದಲೇ ಭೂಮಿಗೆ ಸೇರಿಸಬೇಕಾಗತ್ತೆ. ಈಗ ಏನಾದ್ರು ಸಾವಯವ ಗೊಬ್ಬರವನ್ನು ಸೇರಿಸುವ ಮೆಥಡ್ ಹೇಳಿದೆ, ಅದೇ ಮೆಥಡಲ್ಲಿ ಮಳೆ ಬೀಳುವ ಮೊದಲು ಅಥವಾ ಮಳೆ ಬಿದ್ದ ನಂತರ ನಮ್ಮ ಬಿತ್ತನೆಗಿಂತ 15 ದಿವಸ ಮೊದಲು ಅಥವಾ ಟ್ರಾನ್ಸ್ಪ್ಲಾಂಟ್ ಪ್ಲಾಂಟೇಷನ್ಗಿಂತ 15 ದಿವಸ ಮೊದಲು ಕೃಷಿ ಸುಣ್ಣವು ಕಡ್ಡಾಯವಾಗಿ 1 ಎಕರೆಗೆ ಕನಿಷ್ಠ ಪಕ್ಷ 200 ಕೆಜಿಯಷ್ಟು ಅಥವಾ ಮಣ್ಣು ಪರೀಕ್ಷೆ ಆಧಾರದ ಮೇಲೆ 200 ಕೆಜಿವರೆಗೂ ಕೃಷಿ ಸುಣ್ಣವನ್ನು ಹಾಕಬೇಕು. ಅದೇ ರೀತಿ ತೋಟಕ್ಕೂ ಕೂಡ ಈ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲೇ ಮಳೆಗಾಲ ಪ್ರಾರಂಭಕ್ಕಿಂತ ಮೊದಲು ಪ್ರತಿ ಗಿಡಗಳಿಗೆ ಇಂತಿಷ್ಟು ಅಂತ ಒಂದು ಸರಿಸುಮಾರು 200 ಕೆಜಿ ಬೇಕು 1 ಎಕರೆಗೆ. ಅದರಾದಾದ ಮೇಲೆ ಒಂದು 400 ಗಿಡ ಇತ್ತು ಅಂತಂದರೆ ಒಂದು ಗಿಡಕ್ಕೆ ಅಡಕೆಗಾದರೆ ಇನ್ನು 1/2 ಕೆಜಿಯಷ್ಟು. ಇತರೆ ಬೆಳೆಗಳಿಗೂ ಅದು ಆ ಸರಿ ಪ್ರಮಾಣದಲ್ಲಿ ಲೆಕ್ಕ ಹಾಕ್ಕೊಂಡು 1 ಎಕರೆಗೆ 200 ಕೆಜಿ ಲೆಕ್ಕದಲ್ಲಿ ಬರುವಂಥ ಗಿಡಗಳಿಗೆ ಲೆಕ್ಕ ಹಾಕಿ ಕೃಷಿ ಸುಣ್ಣವನ್ನು ಕೊಟ್ಟರೆ ಬಹಳ ಉತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ರೈತ ಬಾಂಧವರು ಈ ಕನಿಷ್ಠ ಸಿದ್ಧತೆಗಳು ಮಾಡೋದ್ರಿಂದ ಅಂದರೆ ಇದಕ್ಕೇನು ಖರ್ಚು ಹೆಚ್ಚಿಲ್ಲ, ಅಂದರೆ ಖರ್ಚಿಲ್ಲದ ಬೇಸಾಯ ಕ್ರಮಗಳು ಅಂತ ಹೇಳ್ತೇವೆ ನಾವು. ಹೆಚ್ಚು ಆದಾಯವನ್ನು ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಅವಕಾಶಗಳು ಇದನ್ನು ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ನಿಮ್ಮೆಲ್ಲ ಇರ್ತಕ್ಕಂಥ ಬಿತ್ತನೆ ಬೀಜನ ಬಳಕೆ ಮಾಡಬೇಕು. ಅನಾವಶ್ಯಕವಾಗಿ ದುಡ್ಡು ಕೊಟ್ಟು ಪರಿಕರಗಳನ್ನು ಕೊಂಡ್ಕೊಳ್ಳೋದು ಬೇಡ. ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಹಸಿರೆಲೆ ಗೊಬ್ಬರಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಹಸಿರು ಲಭ್ಯತೆ ಇದೆ. ಹಸಿರು ಎಲೆಗಳನ್ನು ನಾವು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ತಮ್ಮದೇ ಬೇಲಿನಲ್ಲಿರ್ತಕ್ಕಂಥ ಹಸಿರು ಸೊಪ್ಪುಗಳನ್ನು ಸಂಗ್ರಹಣ ಮಾಡಿ ಹಸಿರೆಲೆ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೋದು, ಕಾಂಪೋಸ್ಟ್ ಆಗಿ ಬಳಕೆ ಮಾಡ್ಕೊಳ್ಬೋದು. ನಮ್ಮ ರೈತರಿಗೆ ಸಾಕಷ್ಟು ಅವಕಾಶಗಳಿದ್ದಾವೆ, ಬೇರೆ ಕಡೆ ಇಂಥ ಅವಕಾಶಗಳು ಇಲ್ಲ. ಈಗ ನಮ್ಮ ಬಯಲುಸೀಮೆಯಲ್ಲಾದರೆ ಎಲ್ಲೂ ಕೂಡ ಗಿಡ ಮರಗಳೇ ಇಲ್ಲ, ಇಲ್ಲಿ ಸಾಕಷ್ಟು ಹಸಿರು ವನ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನು ಬಳಕೆ ಮಾಡಿಕೊಂಡು 4-5 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಸಂಗ್ರಹಣೆ ಮಾಡಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ನಾವು ಬಳಕೆ ಮಾಡ್ತಕ್ಕಂಥ ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಆ ಮೂಲಕ ಸಾವಯವ ಕೃಷಿಗೆ ಒತ್ತು ಕೊಡೋದ್ರ ಜೊತೆಗೆ ಖರ್ಚನ್ನು ಕಡಿಮೆ ಮಾಡ್ಬೋದು, ನಮ್ಮ ನಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಬಹಳ ಸಂತೋಷ ಡಾಕ್ಟರ್ ಕೆಂಪೇಗೌಡ ಅವರೇ. ಕೃಷಿ ಇಲಾಖೆಯ ಮೂಲಕ ಅನುಷ್ಠಾನಗೊಳ್ತಾ ಇರುವಂತಹ ವಿವಿಧ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ರೈತ ಉತ್ಪಾದಕ ಸಂಸ್ಥೆ ಮತ್ತು ರೈತ ವಿದ್ಯಾನಿಧಿ, ವಿಶೇಷವಾಗಿ ಮಕ್ಕಳಿಗೆ ಒಂದು ವಿದ್ಯಾ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಯೋಜನೆಯಾಗಿದೆ. ಇದರ ಒಂದು ಅನುಷ್ಠಾನ ಜಿಲ್ಲೆಯಲ್ಲಿ ಯಾವ ರೀತಿ ಆಗ್ತಾ ಇದೆ ಹಾಗೂ ಮುಂಗಾರು ಹಂಗಾಮಿನಿಗೆ ಯಾವ ರೀತಿ ಒಂದು ಪೂರ್ವಸಿದ್ಧತೆಯನ್ನು ನಮ್ಮ ರೈತರು ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ, ಮತ್ತೊಮ್ಮೆ ನಮಸ್ಕಾರಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಕೃಷಿ ಅಭಿವೃದ್ಧಿ ಯೋಜನೆಗಳ ಕುರಿತು ಉಡುಪಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी एम वेंकटेश कुमार ಅವರು ಹಾಡಿರುವ ಕನಕದಾಸರ ರಚನೆ ತ್ವರೆ ದುಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತ್ವರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ ತ್ವರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ ಬರಿದೆ ಮಾತೆ ಕಿನ್ನು

ಚರಣಗಳ ಹರಿ ನಿನ್ನ ಚರಣಗಳ. ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿದ ಕನಕದಾಸರ ಕೀರ್ತನೆ ಕೇಳಿದಿರಿ. ಇನ್ನು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 47,000 ರೂಪಾಯಿ, ಹೊಸ ಅಡಿಕೆ 38,000 ರೂಪಾಯಿ, ಕೋಕಾ ಕ್ವಿಂಟಲಿಗೆ 25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ ಕೊಬ್ಬರಿ ಕ್ವಿಂಟಲಿಗೆ 7,500 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ